ನಿಮ್ಮ ಕನಸುಗಳಿಗೆ ಕೊಂಚ ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. पक्षियों से तो हम खेत को बचा लेते हैं, पर इन घातक रसायनों से कैसे बचाएं? मतलब देख बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लहलहाती थी, शुद्धता झलकती थी, माटी भी तंदुरुस्त और लोग भी। पहली वाली बात कहाँ, परम तो सभी डाले हैं। सब नहीं, आज भी लाखों जागरूक किसान परंपरागत विधि से फसल उगा रहे हैं, पर्चा कम और उपज की कीमत भी बेहतर पा रहे हैं। सच है? रे बेटे, एक्सपीरियंस से बता रहे हैं, धूप में बाल सफेद नहीं किए हैं। ठीक है भाई, मैं भी आज से जैविक खेती शुरू करूँगा। माटी से प्रेम की परंपरा है परंपरागत खेती. ನಮ್ಮ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ ಮಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮಾತು ಮಕರಂದ. ಪಾಕ್ಷಿಕ ಕೌಟುಂಬಿಕ ಚರ್ಚೆ. ಕೃಷ್ಣಣ್ಣ, ಚಮಣ, ಆರಾಮ? ಆದ್ರೂ ಈ ಮಳೆಗಾಲದಲ್ಲಿ ಯಾಕೋ ಸ್ವಲ್ಪ ಬಿಸಿ ಬಿಸಿ ಇದ್ರೆ ಒಳ್ಳೇದು ಅಂತ ಅನಿಸ್ತದೆ. ಆದ್ರೆ ಯಾಕಂದ್ರೆ ಹೋದ ವರ್ಷಕ್ಕೆಲ್ಲ ಹೋಲಿಸಿದ್ ನೋಡಿದ್ರೆ ಈ ವರ್ಷದ ಮಳೆ ಸ್ವಲ್ಪ ಜಾಸ್ತಿ ಇದ್ದಾಗಿದೆ. ಅಂದ್ರೆ ಮಳೆ ಆರಂಭಕ್ಕಿಂತ ಮೊದಲೇ ಸ್ಟಾರ್ಟ್ ಆಗಿದೆ, ಮಳೆ ತುಂಬಾ ಆಯ್ತು ಅನ್ಸುತ್ತೆ. ಅಲ್ಲ, ರೂಪಕ್ಕೂ ಬಂದ್ಲಲ್ಲ ಶಮಣ್ಣ, ಮಳೆ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ಮಳೆ ಬಿಡ್ತಾನೆ ಇಲ್ಲ ಅಲ್ಲ ಶಮಣ್ಣ? ಅಲ್ಲ ಅಂದ್ರೆ ಮಳೆ ಬರುವ ಕಾಲಕ್ಕಂತೂ ಮಳೆ ಬರಲೇಬೇಕು. ನಾವು ಮನೆ ಒಳಗಡೆ ಕೂತವರು ಮಳೆಯ ಬಗ್ಗೆ ಮಾತನಾಡ್ತೀವಿ, ಆದ್ರೆ ಮಳೆಯಲ್ಲೇ ಕೆಲಸ ಮಾಡಬೇಕಾಗಿ ಬರುವವರು ಇರ್ತಾರಲ್ಲ, ಅವ್ರೇನ್ ಮಾಡಬೇಕು? ಕೆಲಸ ಬಿಡ್ಲಿಕ್ಕೆ ಆಗ್ತದ? ಹೌದು, ಹೋಗ್ಲೇಬೇಕು. ಕೆಲವೊಂದ್ ಜನ ಮಳೆಯನ್ನೇ ಅವಲಂಬಿಸಿ ಅವರು ಜೀವನ ನಡೆಸುವವರಿದ್ದಾರೆ, ವಿಶೇಷವಾಗಿ ಕೃಷಿ ಮಾಡುವವರು. ಹೌದು, ಅಂತವರಿಗೆ ಮಳೆ ಮುಖ್ಯ. ಹೌದು, ಮಳೆ ಬಂದ್ರೆ ತುಂಬಾ ಖುಷಿ ಆಗ್ತಾರೆ ಅವರು. ಈಗ ಕೃಷಿ ಕಾರ್ಯಕ್ಕೆಲ್ಲ ಒಳ್ಳೆ ಮಳೆ ಅಲ್ವಾ ಶಮಣ? ಇದು ಒಳ್ಳೆ ಮಳೆ, ಮಳೆಯ ಜೊತೆ ಜೊತೆಗೆ ಒಂದಷ್ಟು ತೊಂದರೆ ಕೂಡ ಆಗ್ತದೆ. ಈ ಅಡಿಕೆಗೆ ಕೊಳೆ ರೋಗ ಬರ್ತದೆ, ಏಲಕ್ಕಿಯೋ ಕಾಳು ಮೆಣಸು ಬಿಟ್ಟರೆ ಅದಕ್ಕೂ ಕೂಡ ಕೊಳೆ ರೋಗ ಬರ್ತದೆ. ಹಾಗೆ ಅವುಗಳ ಸಂರಕ್ಷಣೆ ಮಾಡುವುದೇ ದೊಡ್ಡ ಕೆಲಸ ಈಗ ಮಳೆಗಾಲದಲ್ಲಿ. ಹೌದು, ಸಮಯಕ್ಕೆ ಸರಿಯಾಗಿ ಮಳೆ ಬಂದ್ರೆ ಸರಿ, ಅಕಾಲಿಕ ಮಳೆ ಬಂದ್ರೆ ಬಹಳ ಕಷ್ಟ. ಹೌದು, ಅಂದ್ರೆ ಮಳೆಯ ಜೊತೆ ಜೊತೆಗೆ ಜೀವನ ಮಾಡೋದು ಅದು ಒಂದು ರೀತಿಯಲ್ಲಿ ಖುಷಿ ಇರ್ತದೆ. ಯಾಕಂದ್ರೆ ಈಗ ಮಕ್ಕಳು ಗದ್ದೆ ಮಣ್ಣಲ್ಲಿ ಕೆಸರು ಮಣ್ಣಲ್ಲಿ ಮಳೆ ಬರ್ತಾ ಇರಬೇಕಿದ್ರೂ ಕೂಡ ಅಂಗಳದಲ್ಲಿ ಆಟ ಆಡುವಂತ ಒಂದು ಪ್ರವೃತ್ತಿ ಇತ್ತು ಮೊದಲು. ಇತ್ತೀಚಿನ ವರ್ಷಗಳಲ್ಲಿ ಅದೆಲ್ಲ ಮಾಯಕ್ಕಾಗಿದೆ. ಯಾಕಂದ್ರೆ ಮಳೆಯಲ್ಲಿ ನೆನೆದ್ರೆ ಜ್ವರ ಬರ್ತದೆ, ಇನ್ನೇನೋ ಕಾಯಿಲೆಗಳು ಬರ್ತವೆ ಅಂತ ಹೇಳಿ ದೂರ ಇರುವುದೇ ಜಾಸ್ತಿ. ಹೌದು, ಮುಂಚೆ ಎಲ್ಲ ಶಮಣ್ಣ ಮನೆ ಮುಂದೆ ಮಣ್ಣು ಇರ್ತಾ ಇತ್ತು, ಈಗ ಮಣ್ಣೇ ಇರುವುದಿಲ್ಲಲ್ಲ, ಎಲ್ಲ ಕಾಂಕ್ರೀಟ್ ಕಾಂಕ್ರೀಟ್ ಅಂಗಳನೇ ಸಿಗುವುದಿಲ್ಲ ಈಗ, ಅಷ್ಟೊಂದಾಗಿದೆ. ಈಗ ಎಲ್ಲ ಫ್ಲಾಟ್ ಅಲ್ವಾ, ಹೌದು, ಫ್ಲಾಟ್ ತಗೊಂಡು ಆರಾಮಾಗಿದ್ದಾರೆ. ಆದ್ರೆ ಅವರಿಗೆ ಅಂಗಳ ಇಲ್ಲ, ಮೊದಲೆಲ್ಲ ಒಂದು ಮನೆ ದೊಡ್ಡ ಜಮೀನು ಇರ್ತಿತ್ತು, ಅಂಗಳ ಇರ್ತಿತ್ತು ಆಡ್ಲಿಕ್ಕೆ, ಅಷ್ಟೆಲ್ಲ ವ್ಯವಸ್ಥೆ ಇತ್ತು. ಈಗ ಏನಿಲ್ಲ, ಒಂದು ಸಣ್ಣ ರೂಮ್ ನಲ್ಲೇ ಒಳಗಡೆ ಆಟ ಆಡಬೇಕು. ಹೀಗೆ ಈಗ ರೂಪಕ್ಕನ್ನು ನೋಡಿದ್ರೆ ಚಿಕ್ಕದಾಗಿದ್ದಾಗ ಮರಳಿನಲ್ಲಿ ಮನೆ ಕಟ್ಟುವುದಂತೆ, ಮತ್ತೆ ಮಣ್ಣಿನಲ್ಲಿ ಮನೆ ಕಟ್ಟುವುದಂತೆ, ದೋಣಿ ಮಾಡುದಂತೆ ಕತೆ ಹೇಳ್ತಾಳೆ. ಶಾಮಣ್ಣ ಚಿಕ್ಕವರಿದ್ದಾವಾಗ ಮಣ್ಣಲ್ಲೇ ನಾವ್ ಇರುದು, ಬೆಳಗಿಂದ ಸಂಜೆವರೆಗೆ ಮಣ್ಣಲ್ಲೇ ಇರ್ತಿದ್ವಿ. ಈ ನಾವು ಹೆಣ್ಮಕ್ಳು ಅಂದ ತಕ್ಷಣ ಈ ಅಡಿಗೆ ಮನೆ ಆಟ ಆಡ್ತಿದ್ವಿ, ಅಡಿಗೆ ಮನೆ ಕಟ್ಟೋದು, ಆಮೇಲೆ ಈ ಕಡೆ ಅದು ದೇವ್ರ ಕೋಣೆ ಕಟ್ಟೋದು, ಆಮೇಲೆ ಮನೆಗೆ ಯಾರೋ ಬಂದವರಾಗೆ ಇನ್ನೊಬ್ರು ನಾಟಕ ಮಾಡೋದು, ಬೆಲ್ ಮಾಡೋದು, ಅವರು ಬರ್ತಾರೆ. ಆಮೇಲೆ ಈ ಗರಟೆ ಒಳಗಡೆ ಈ ದಾಸವಾಳದ ಹೂವು ಎಲೆ ಹಾಕಿ ಒಂಥರ ಸಾರು ಅಂತ ಮಾಡ್ತಿದ್ವಿ, ಆಮೇಲೆ ಈ ಗರಟೆಯಿಂದ ಅನ್ನ ಅಂತ ಮಾಡ್ತಿದ್ವಿ. ಅದು ಈಗ ನೆನೆಸ್ಕೊಂಡ್ರೆ ಖುಷಿ ಆಗ್ತದೆ. ನಾವೆಲ್ಲ ಇದು ಲಗೋರಿ ಗಿಲ್ಲಿ ಡಂಡು, ಆಮೇಲೆ ಕಬಡ್ಡಿ ಆಟ ಇಂಥದ್ದೆಲ್ಲ. ಕಬಡ್ಡಿ ಆಟ ಮಣ್ಣಲ್ಲಿ ಬಿದ್ದು ಹೊರಡಾಡಿದ್ರೆ ಖುಷಿ. ಹೌದು. ಆದ್ರೆ ಈ ವಿಷಯ ಯಾಕೆ ನಾನು ಪ್ರಸ್ತಾಪ ಮಾಡಿದ್ದೀನಿ ಅಂದ್ರೆ, ಇತ್ತೀಚೆಗೆ ಎಲ್ಲೋ ಒಂದ್ ಕಡೆ ಓದ್ತಾ ಇದ್ದೆ ನಾನು, ಅಂಗಡಿಯಲ್ಲಿ ಸಿಗುವಂತಹ ಆಟಿಕೆ ಸಾಮಾನುಗಳಿರ್ತಾವಲ್ಲ ಅದು ಎಷ್ಟು ಅಪಾಯಕಾರಿ ಅಂತ. ಅಂದ್ರೆ ಅದಕ್ಕೆ ಬೇಕು ಹೊರಗಡೆ ಕೊಟ್ಟಿರುವಂತಹ ಈ ಬಣ್ಣಗಳಿರ್ತಾವಲ್ಲ ಅದು ಕ್ಯಾನ್ಸರ್ ಕಾರಕೂ ಕೂಡ ಆಗಬಹುದು ಅಂತ. ನಾವು ಮಣ್ಣಿನಲ್ಲಿ ಆಟ ಆಡಿದ್ದೀವಿ ಎಲ್ಲ ಸರಿ, ಈಗಿನ ಮಕ್ಕಳಿಗೆ ಅದು ಆಗುದಿಲ್ಲ. ಅಂದ್ರೆ ಈಗಲೂ ಕೂಡ ಇಂತಹ ಒಂದು ನಿಸರ್ಗದಲ್ಲಿ ಏನು ಸಿಗ್ತದೋ ಅದನ್ನ ಉಪಯೋಗಿಸಿಕೊಂಡು ಬೇರೆ ಬೇರೆ ಆಟಿಕೆ ಸಾಮಾನವನ್ನು ಮಾಡೋದಕ್ಕೆ ಸಾಧ್ಯ ಇದೆ, ಅದಕ್ಕೂ ಕೂಡ ಬೇಡಿಕೆ ಕೂಡ ಇರ್ತದೆ. ಅದನ್ನ ಉಪಯೋಗಿಸಿದ್ರೆ ಈ ಆರೋಗ್ಯದ ಸಮಸ್ಯೆಗಳಿಂದ ಸ್ವಲ್ಪ ದೂರ ಇರಬಹುದು ಅಂತ. ಹೌದು. ಈಗ ಕಟ್ಟಿಗೆ ಆಟಿಕೆ ಸಾಮಾನು ಎಲ್ಲ ಬರ್ತದಲ್ಲ ಶಮಣ್ಣ, ಈಗ ಈ ಎಂತದ್ದು ಚನ್ನಪಟ್ಟಣದ ಮರದ ಬೊಂಬೆ ಅಂತ ಕೇಳಿದ್ವಲ್ಲ, ಹಾಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ರೀತಿಯ ಆಟಿಕೆಗಳನ್ನ ಮಾಡುವುದನ್ನ ನಾವು ನೋಡ್ತೀವಿ. ಮತ್ತೆ ಶಮಣ್ಣ, ಈ ಹಳ್ಳಿ ಕಡೆಲ್ಲ ಈ ತೆಂಗಿನ ಗರಿಗಳನ್ನ ತಗೊಂಡು ಏನ್ ಚಂದ ಚಂದ ಆಟಿಕೆ ಸಾಮಾನನ್ನ ಮಾಡ್ತಿದ್ವಲ್ಲ, ಏನೇನ ಸೌಂಡ್ ಬರುವಂತದ್ದು, ಆಮೇಲೆ ಚೀಲ ಮಾಡುವಂತದ್ದು, ವಾಚ್ ಮಾಡುವಂತದ್ದು, ಈ ತರ ಎಲ್ಲ ಮಾಡ್ತಿದ್ವಿ ಅಲ್ಲ. ಈಗ ಅಂತ ಕಲೆ ಮಾಡುವವರೇ ಇಲ್ಲ, ಮರೆತು ಹೋಗಿದೆ. ಜೊತೆಗೆ ಮಾಡುವ ಇಂಟ್ರೆಸ್ಟ್ ಕೂಡ ಇಲ್ಲ ಜನರಿಗೆ ಅದನ್ನ ನೋಡ್ಲಿಕ್ಕೆ. ಆರ್ಟಿಫಿಷಿಯಲ್ ಕೃತಕ, ಜೀವನವೇ ಒಂದು ರೀತಿಯ ಕೃತಕ, ಜೀವನವೇ ಕೃತಕವಾಗ್ಬಿಟ್ಟಿದೆ. ಈ ವಿಷಯ ಎಲ್ಲ ಯಾಕೆ ಬರ್ತದೆ ಅಂದ್ರೆ, ನಾಡಿದ 11ನೇ ತಾರೀಕು ವಿಶ್ವ ಜನಸಂಖ್ಯೆಯ ದಿನ ಅಂತ ಒಂದು ಆಚರಣೆ ಮಾಡ್ತೀವಲ್ಲ, ಈ ಜನಸಂಖ್ಯೆ ಒಂದು ಹೊರೆಯಾಗಿ ಯಾಕೆ ನಾವು ನೋಡಬೇಕು ಅಂತ. ಜನರನ್ನ ಬೇರೆ ಬೇರೆ ಕೆಲಸಗಳಿಗೆ ತೊಡಗಿಸಿಕೊಳ್ಳುವುದರ ಮೂಲಕ ಆ ಸಂಪನ್ಮೂಲವನ್ನ ನಾವು ಬಳಕೆ ಮಾಡುವ ಬಗ್ಗೆ ಯೋಚನೆ ಮಾಡಬೇಕು. ಈ ನಮ್ಮ ದೇಶವೇ ಇಡೀ ಪ್ರಪಂಚದಲ್ಲಿ ಅತ್ಯಂತ ಹೆಚ್ಚು ಜನಸಂಖ್ಯೆ ಇರುವಂತಹ ಒಂದು ದೇಶ ಇವಾಗ. ಹಿಂದಿಕ್ಕಿ ಮುನ್ನುಗ್ತಾ ಇದೆ, ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆದ್ರೆ ಶಮಣ್ಣ, ಮುಂಚೆ ಎಲ್ಲ ನಾವು ಒಂದು ಗಾದೆ ಇತ್ತಲ್ಲ, ಮಕ್ಕಳಿರಲ್ಲವ್ವ ಮನೆ ತುಂಬಾ ಅಂತ. ಆಮೇಲೆ ಏನಾಯ್ತದು, ಒಂದು ಅಲ್ಲ ಕೀರ್ತಿಗೊಬ್ಬ ಮಗ, ಆರತಿಗೊಬ್ಬಳು ಮಗಳು ಅಂತ. ಈಗ ಹೆಣ್ಣಿರಲಿ ಗಂಡಿರಲಿ ಮಗು ಒಂದೇ ಇರಲಿ ಅನ್ನುವಂತದ್ ಬಂದ್ಬಿಟ್ಟಿದೆ. ಮುಂದಕ್ಕೆ ನಾವಿಬ್ಬರು ನಮಗೆ ಇನ್ನೊಬ್ಬರು ಅಂತ ಹಾಗಾಗ್ತಾ ಇದೆ ಪರಿಸ್ಥಿತಿನೂ ಹಾಗಾಗಿದೆ. ಮತ್ತೆ ಈಗಿನ ಹೆಣ್ಣು ಗಂಡುಗಳು ಹಾಗೆ ಮಾಡ್ತಾ ಇದಾರೆ, ಅವರಿಗೆ ಅಂತ ಎಂಜಾಯ್ ಮಾಡಿ ಸಿಗುದಿಲ್ವಲ್ಲ, ಅಂದ್ರೆ ಲೈಫ್ ಅನ್ನ ಎಂಜಾಯ್ ಮಾಡಬೇಕು ಅನ್ನೋ ಸಲುವಾಗಿ ಮಕ್ಕಳೇ ಬೇಡ ಅಂತ ಅದನ್ನ ಹೇಳ್ತಾರೆ. ಪರಿಸ್ಥಿತಿಯಾಗಿದೆ ಅಂತ ಪರಿಸ್ಥಿತಿ, ಯಾಕಂದ್ರೆ ಕಾಲ ಬದಲಾಗ್ತಾ ಇದೆ ಅಂದ್ರೆ ಮನುಷ್ಯರ ಮನಸ್ಥಿತಿಯು ಕೂಡ ಬದಲಾವಣೆ ಆಗ್ತಾ ಇದೆ. ಪ್ರಯಾರಿಟಿ ಅಂತ ಹೇಳ್ತೀವಿ, ಆದ್ಯತೆಗಳು ಕೂಡ ಬೇರೆ ಬೇರೆ ಬದಲಾವಣೆ ಆಗ್ತಾ ಇದೆ. ಮೊದಲು ನಾವು ಎಂಜಾಯ್ ಮಾಡ್ಕೊಳ್ಳೋದು, ನಮ್ದು ಜೀವನದಲ್ಲಿ ಸೆಟ್ಲ್ ಆಗೋದು, ಆಮೇಲೆ ಬೇಕಿದ್ರೆ ಮಗು ಬಗ್ಗೆ ಯೋಚನೆ ಮಾಡುವ ಅನ್ನುವಂಥದ್ದು ಬಂದಿದೆ. ಅಷ್ಟಲ್ಲಾಗ್ಲೇ ಅವ್ರದ್ದು ವಯಸ್ ಮೀರಿರುತ್ತೆ. ಅಂದ್ರೆ ಮೊದ್ಲೆಲ್ಲ ಕೂಡು ಕುಟುಂಬ ಅಂತ ಇರ್ತಿತ್ತಲ್ಲ, ಮನೆಯಲ್ಲಿ ಅಜ್ಜ ಅಜ್ಜಿ ಇದ್ರು, ಅಣ್ಣ ತಮ್ಮಂದ್ರು ಇರ್ತಿದ್ರು, ಎಲ್ಲರೂ ಇರ್ತಾ ಇದ್ರು. ಇವಾಗ ಗಂಡ ಹೆಂಡತಿ ಮಕ್ಕಳು ಅಂತ, ಹಾಗಾಗಿ ಈ ಮಕ್ಕಳ ಜವಾಬ್ದಾರಿಯನ್ನ ಯಾರು ವಹಿಸಿಕೊಳ್ಳುವವರು? ಗಂಡ ಹೆಂಡತಿ ಇಬ್ರು ಕೂಡ ಉದ್ಯೋಗಕ್ಕೆ ಹೋಗುತ್ತಿದ್ರೆ ಮಕ್ಕಳ ಜವಾಬ್ದಾರಿಯನ್ನ ಯಾರು ನೋಡ್ಕೊಳ್ಳೋದು? ಸಮಸ್ಯೆ, ಅದೊಂದು ದೊಡ್ಡ ಸಮಸ್ಯೆ ಆಗಿದೆ. ಅಂದ್ರೆ ಅಲ್ಲಿ ಮತ್ತೆಯು ಕೂಡ ಅಷ್ಟೇ, ಅದನ್ನ ಬೇಬಿ ಸಿಟ್ಟಿಂಗ್ ಅಂತೆಲ್ಲ ಹೇಳ್ತೀವಲ್ಲ, ಮಕ್ಕಳನ್ನ ನೋಡ್ಕೊಳ್ಳೋ ಶಿಶು ವಿಹಾರ ಕೇಂದ್ರಗಳು ಅಂತ, ಅಲ್ಲಿಯೂ ಕೂಡ ಸರಿಯಾಗಿ ನೋಡ್ತಾರೆ ಅಂದ್ರೆ ಏನೊಂದು ಗ್ಯಾರಂಟಿ ಇರೋದಿಲ್ಲ, ದುಡ್ಡಂತೂ ಮಾಡ್ತಾರೆ. ಹೌದು, ಅದು ಕರೆಕ್ಟ್ ಆಗಿ ತಗೊಳ್ತಾರೆ. ಆದ್ರೆ ಮಕ್ಕಳನ್ನ ಸರಿಯಾಗಿ ನೋಡ್ಕೊಳ್ಳೋದಿಲ್ಲ. ಅವರಿಗೇನಾದ್ರೂ ನಿದ್ದೆ ಬರುವಂತಹ ಮಾತ್ರೆ ಕೊಡೋದು, ಇನ್ನೇನಾದ್ರೂ ಅನಗತ್ಯವಾದದನ್ನು ಕೊಡೋದು, ಎಲ್ಲವನ್ನೂ ಕೂಡ ಮಾಡ್ತಾರಂತೆ. ಈಗ ನಾನೊಂದು ವಾಟ್ಸ್ಆಪ್ ನಲ್ಲಿ ಓದಿದ್ದೆ ಶಮಣ, ತಂದೆ ತಾಯಿಗಳು ಮಕ್ಕಳನ್ನ ಬಿಬಿ ಸಿಟ್ಟಿಂಗ್ ಬಿಟ್ಟು ಆ ಮಗು ಬೆಳೆದ ನಂತರ ತಂದೆ ತಾಯಿಗಳನ್ನ ವೃದ್ಧಾಶ್ರಯ ಬಿಟ್ಟು ಬಿಡ್ತದೆ. ಅಂದ್ರೆ ತನ್ನನ್ನ ಸಣ್ಣ ಇರ್ಬೇಕಾದ್ರೆ ನೀವು ಇಲ್ಲಿ ಬಿಟ್ಟಿದ್ರಿ, ನಾನು ದೊಡ್ಡವನ್ನ ಅಲ್ಲಿ ಬಿಡ್ತೀನಿ, ಇಂಥ ಪರಿಸ್ಥಿತಿ ಆಗ್ಬಿಟ್ಟಿದೆ ಈಗ. ಅದೇ ಈಗಾಗ್ಲೇ ಹೇಳಿದ್ನಲ್ಲ, ಈ ವಿಶ್ವ ಜನಸಂಖ್ಯೆಯ ದಿನಾಚರಣೆ ಏನೋ ಆಗ್ತದೆ, ಜನಸಂಖ್ಯೆ ನಿಯಂತ್ರಣ ಮಾಡುವುದು ಏನೋ ಆಗಬೇಕು, ಯಾಕಂದ್ರೆ ಜನಸಂಖ್ಯೆಯ ಜೊತೆ ಜೊತೆಗೆ ಇನ್ನಷ್ಟು ಸಮಸ್ಯೆಗಳು ಕೂಡ ಉಂಟಾಗ್ತದೆ ಅಂತ ಹೇಳಿ. ಅಂದ್ರೆ ಒಂದು ದೇಶ ಅಂತ ನೋಡಿದಾಗ ಅದನ್ನ ಅನುಸರಿಸಿದ್ರೆ ಒಳ್ಳೇದು ಅಂತ. ಹೌದು. ಈಗ ಜನಸಂಖ್ಯೆ ಜಾಸ್ತಿ ಆದಂಗೆ ಭೂಮಿನೇ ಏನ್ ದೊಡ್ಡಾಗುದಿಲ್ಲಲ್ಲ ಶಮಣ್ಣ, ಅದಂಗೆ ಸಂಪನ್ಮೂಲಗಳು ಅಷ್ಟೇ ಇರ್ತವೆ, ಇನ್ನು ಕಡಿಮೆ ಆಗ್ತಾ ಹೋಗ್ತವೆ. ಹೌದು. ಹಾಗಾಗಿ ಇರುವಂತಹ ಸಂಪನ್ಮೂಲಗಳ ಸದ್ಬಳಕೆ ಹೇಗೆ ಮಾಡುವುದು, ಉಳಿದವರಿಗೆ ಎಲ್ಲರಿಗೂ ಕೂಡ ಸಮಾನವಾದಂತಹ ಒಂದು ಹಂಚಿಕೆ ಹೇಗೆ ಮಾಡುವುದು ಎನ್ನುವುದರ ಬಗ್ಗೆಯೂ ಕೂಡ ಆಡಳಿತ ನಡೆಸುವವರು ಯೋಚನೆ ಮಾಡಬೇಕು, ಎಲ್ಲರೂ ಕೂಡ ಯೋಚನೆ ಮಾಡಬೇಕು. ಮತ್ತೆ ಇನ್ನೊಂದು ಶಮಣ್ಣ, ಈ ಭಾರತದಲ್ಲಿ ಯುವಕರ ಸಂಖ್ಯೆ ಜಾಸ್ತಿ ಅಂತ ಹೇಳ್ತಾರಲ್ಲ ಯುವ ಜನತೆ. ಹೌದು. ಅಂದ್ರೆ 20, 30, 40 ಈ ವಯೋಮಾನದವರು, ಅವರುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ. ಈ ರೀತಿ ಮಾನವ ಸಂಪನ್ಮೂಲ ಜಾಸ್ತಿ ಆದ್ರೆ ನಮ್ಮ ದೇಶದ ಅಭಿವೃದ್ಧಿ ಕೂಡ ಆಗ್ತದೆ. ಬೇರೆ ಬೇರೆ ಕ್ಷೇತ್ರದಲ್ಲಿ ಅದೇ ಶಾಮಣ್ಣ ಹೇಳುವಾಗೆ ಅದನ್ನ ಸದ್ಬಳಕೆ ಮಾಡಿಕೊಳ್ಬೇಕು. ನಮ್ಮಲ್ಲಿ ಯುವಶಕ್ತಿ ಇದೆ, ಆದ್ರೆ ಆ ಯುವಶಕ್ತಿಯನ್ನ ದೇಶದ ಅಭಿವೃದ್ಧಿಗೋಸ್ಕರ ಯಾವ ರೀತಿ ಅದನ್ನ ಸದ್ಬಳಕೆ ಮಾಡಿಕೊಳ್ಬೇಕು ಅದು ಇಂಪಾರ್ಟೆಂಟ್. ಅದಕ್ಕೆ ಶಾಮಣ್ಣ ಈ ಜುಲೈ 15ಕ್ಕೆ ಯುವ ಕೌಶಲ್ಯ ದಿನ ಅಂತ ಬರ್ತಾ ಇದೆ. ಮೊದಲೆಲ್ಲ ಒಂದು ಡಿಗ್ರಿ ಆದ್ರೆ ಸಾಕು ಅಂತ, ಉದ್ಯೋಗದ ಬಗ್ಗೆ ಹೆಚ್ಚು ಕಾಳಜಿ ಇರಲಿಲ್ಲ ಅವಾಗ, ಅಂದ್ರೆ ಉದ್ಯೋಗ ಯಾವ್ದಲ್ಲ ಒಂದಲ್ಲ ಒಂದು ಸಿಗ್ತಾ ಇತ್ತು ಅಂತ. ಇತ್ತೀಚಿನ ವರ್ಷಗಳಲ್ಲಿ ಏನಾದ್ರೆ ಡಿಗ್ರಿ ಸರ್ಟಿಫಿಕೇಟ್ ಎನ್ನುವಂತಹದ್ದು ಮುಖ್ಯ ಆಗುದೇ ಇಲ್ಲ. ಅದು ಬೇಕು, ಆದ್ರೆ ಅದುವೇ ಅಂತಿಮ ಅಲ್ಲ ಅಂತ. ಅದರ ಜೊತೆ ಜೊತೆಗೆ ಯಾವ ಕ್ಷೇತ್ರದಲ್ಲಿ ನಿನಗೆ ಕೌಶಲ್ಯ ಇದೆ ಎನ್ನುವುದನ್ನು ಕೂಡ ಪರೀಕ್ಷೆ ಮಾಡ್ತಾರೆ. ಹಾಗಾಗಿ ಡಿಗ್ರಿ ಪಡೆದ ನಂತರವೂ ಕೂಡ ಉದ್ಯೋಗಕ್ಕೆ ಪೂರಕವಾದಂತಹ ತರಬೇತಿಯನ್ನು ಪಡ್ಕೊಳ್ಳುವಂತಹದ್ದು ಕೂಡ ಅಷ್ಟೇ ಅವಶ್ಯ ಆಗ್ತದೆ. ಅಂದ್ರೆ ಎಷ್ಟೋ ಸಲ ನಾವು ಈಗ 100% ಮಾರ್ಕ್ಸ್ ಮಾಡಿದ್ರು ಕೆಲವೊಂದ್ಸಲ ಕೆಲಸನೇ ಸಿಗುದಿಲ್ಲ ಅಲ್ಲ ಶಮಣ. ಯಾಕಂದ್ರೆ ಅವರಲ್ಲಿ ಅದೇ ಈಗ ನೈಪುಣ್ಯತೆ ಇರುದಿಲ್ಲ, ಬರೀ ಓದುದು ಬರೆಯುವುದು ಪಾಸ್ ಆಗುದು, ಶಿಕ್ಷಣ ಬಿಟ್ರೆ ವ್ಯಾವಹಾರಿಕ ಜ್ಞಾನವಾಗಲಿ ಬೇರೆ ಯಾವುದೇ ಇರುದಿಲ್ಲ ಅವರಿಗೆ, ಕೌಶಲ್ಯ ಅಥವಾ ಏನಾದ್ರು ಸ್ಕಿಲ್ ಇರುದಿಲ್ಲ ಅವರಿಗೆ. ಈಗ ಅದಕ್ಕೋಸ್ಕರ ಸಪರೇಟ್ ಆಗಿ ಒಂದು ಕೌಶಲ್ಯವನ್ನ ಬೆಳೆಸ್ಕೊಳ್ಬೇಕು, ಅದಕ್ಕೆ ತರಬೇತಿನಾದ್ರೂ ತಗೊಳ್ಬೇಕಲ್ಲ ಶಮಣ. ಹೌದೌದು, ಈಗ ಎಷ್ಟೋ ಕಡೆ ಈ ಕೌಶಲ್ಯ ತರಬೇತಿ ಕೊಡ್ಲಿಕ್ಕೆ ಅಂತಲೇ ಸಂಸ್ಥೆಗಳಿವೆ. ಅವರು 1 ತಿಂಗಳ ತರಬೇತಿ ಆಗ್ಬಹುದು, 6 ತಿಂಗಳಿಂದ 1 ವರ್ಷದ ತರಬೇತಿ ಆಗ್ಬಹುದು. ಇದು ಉದ್ಯೋಗಕ್ಕೆ ಪೂರಕವಾದಂತಹ ತರಬೇತಿಯನ್ನೇ ಅಲ್ಲಿ ನೀಡಲಾಗ್ತದೆ. ಉಪಯೋಗಕ್ಕೆ ಬಾರದಿರುವಂತಹ ಯಾವುದೇ ವಿಷಯಗಳು ಕೂಡ ಅಲ್ಲಿ ಇರುವುದಿಲ್ಲ ಅಲ್ವಾ. ಒಂದು ಸಾರಿ ಅಲ್ಲಿ ತರಬೇತಿಯನ್ನ ಪಡ್ಕೊಂಡ್ರೆ ಹೊರಗೆ ಬಂತು ಅಂದ್ರೆ ಒಂದಲ್ಲ ಒಂದು ಉದ್ಯೋಗಕ್ಕೆ ಅವರು ಸೇರ್ಲೇಬೇಕು ಅಂತ. ಮತ್ತೆ ಬೇರೆ ಕಡೆ ಉದ್ಯೋಗಕ್ಕೂ ಸೇರಬಹುದು, ಮತ್ತೆ ನಾವೇ ಸ್ವತಃ ಉದ್ಯೋಗವನ್ನು ಮಾಡ್ಕೋಬಹುದು. ಅಂದ್ರೆ ಯುವಕರಲ್ಲಿ ಪ್ರತಿಭೆ ಏನಿದೆ ಆ ಪ್ರತಿಭೆಯನ್ನು ಹೊರಗೆ ತರುವಂತಹ ಕೆಲಸ ನಡೀಬೇಕು. ಅವರಲ್ಲಿ ಯಾವ ರೀತಿಯ ಪ್ರತಿಭೆ ಇದೆ ಆ ಪ್ರತಿಭೆಯನ್ನು ಹೊರಗೆ ತಂದು ಅದನ್ನ ಯಾವ ರೀತಿ ಬಳಕೆ ಮಾಡ್ಕೊಳ್ಬೇಕು ಅನ್ನೋದನ್ನ ವಿಚಾರ ಮಾಡಬೇಕಾಗುತ್ತೆ. ಅಂದ್ರೆ ಉದ್ಯೋಗ ಅಂದ ತಕ್ಷಣ ಯಾವುದೇ ಒಂದೇ ಕ್ಷೇತ್ರಕ್ಕೆ ಹೆಚ್ಚು ಒತ್ತನ್ನು ಕೊಡುವಂತಹದ್ದಲ್ಲ, ಬೇರೆ ಬೇರೆ ಕ್ಷೇತ್ರಗಳಿವೆ. ಈಗ ಸೇವೆ ಅಂತ ಹೇಳ್ತಾರಲ್ಲ, ಸೇವೆ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ಈಗ ಮೊನ್ನೆ ಯಾರೋ ಒಬ್ರು ಮಾತಾಡ್ತಾ ಹೇಳ್ತಾ ಇದ್ರು, ಆನ್ಲೈನ್ ಅಂತ ನಾವು ಏನು ವ್ಯವಹಾರ ಮಾಡ್ತಾ ಇರ್ತೀವಲ್ಲ, ಅದರಲ್ಲಿ ವಾಹನ ಚಲಿಸುವವರು ಒಬ್ಬರು ಡ್ರೈವರು ಅಥವಾ ಒಂದು ವಾಹನ ಇಟ್ಟುಕೊಂಡಂತವರು ಒಬ್ಬ ಒಂದು ಕಡೆ ಇರ್ತಾನೆ, ಇನ್ನೊಂದು ಕಡೆಗೆ ಅದನ್ನ ಉಪಯೋಗಿಸುವಂತವನು ಇನ್ನೊಬ್ಬೊಂದು ಕಡೆ ಇರ್ತಾನೆ. ಇವನಿಗೆ ಇಬ್ಬರಿಗೂ ಕೊಂಡಿಯಾಗಿ ಕೆಲಸ ಮಾಡ್ತಾರಲ್ಲ, ಅವರು ಒಂದು ಉದ್ಯೋಗವನ್ನು ಮಾಡ್ತಾರೆ ಅಂತ. ಇವನಿಗೆ ಎಲ್ಲೋ ಹೋಗ್ಬೇಕಾಗಿದೆ, ಅವನಿಗೆ ವಾಹನ ಇಟ್ಟುಕೊಂಡಿದ್ದಾನೆ, ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ. ಅದನ್ನ ಸಂಪರ್ಕ ಮಾಡುವಂತಹ ಒಂದು ಕೊಂಡಿ ಇದೆಯಲ್ಲ, ಬೇರೆ ಬೇರೆ ಆಪ್ ಗಳಿದೆಯಲ್ಲ, ಅದನ್ನ ಉಪಯೋಗಿಸಿಕೊಂಡು ಕೋಟಿಗಟ್ಟಲೆ ವ್ಯವಹಾರ ಮಾಡ್ತಾರೆ ಅಂತ. ಹೌದು ನೋಡಿ, ಅದು ಅವನ ಕೌಶಲ್ಯ, ಅವನ ಕೌಶಲ್ಯ. ಹಾಗೆ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಇಂಥದ್ದಕ್ಕೆ ಅವಕಾಶ ಇರ್ತದೆ, ಅದನ್ನ ಹುಡುಕಿ ತೆಗೆಯುವಂತಹದ್ದನ್ನ ಮಾಡಬೇಕು ಅಂತ. ಈಗ ಸ್ಟಾರ್ಟ್ಅಪ್ ಅಂತೆಲ್ಲ ಹೇಳಿದ್ವಲ್ಲ, ಈ ಸ್ಟಾರ್ಟ್ಅಪ್ ಅಂದ್ರೂ ಅಂತದ್ದು ಕೂಡ ಅಷ್ಟೇ, ಇಬ್ರು ಕೂಡ ಉದ್ಯೋಗಕ್ಕೆ ಹೋಗ್ತಾರೆ, ಗಂಟೆಗಟ್ಟಲೆ ಅಡಿಗೆ ಕೋಣೆಯಲ್ಲಿ ಇದ್ಕೊಂಡು ಅಡಿಗೆ ಮಾಡ್ಲಿಕ್ಕೆ ಯಾರಿಗೂ ಪುರುಸುತ್ತಿಲ್ಲ. ಆವಾಗ ದಿಢೀರನ್ನು ಅಡಿಗೆ ಮಾಡುವುದು ಹೇಗೆ ಅಂದ್ರೆ, ರೆಡಿಮೇಡ್ ಆಗಿ ಚಟ್ನಿ ಪುಡಿನೋ ಅಥವಾ ಮೆಣಸಿನ ಪುಡಿನೋ ಸಾಂಬಾರ ಪುಡಿನೋ ಸಿದ್ಧವಾಗಿದ್ರೆ ಅಡಿಗೆ ಮಾಡುದು ಸುಲಭ ಆಗ್ತದೆ, ಅರ್ಧ ಗಂಟೆಯಲ್ಲಿ ಅಡಿಗೆ ಮಾಡಿಕೊಂಡು ಹೊರಡಬಹುದು. ಅಲ್ಲಿ ಸಿದ್ಧ ಅಡುಗೆಗಳು ಮಾಡೋರಿಗೆ ಕೆಲಸ ಆಯ್ತಲ್ಲ. ಹಾಗೆ ಎಲ್ಲೆಲ್ಲ ಅವಕಾಶ ಇದನ್ನ ನಾವು ಯೋಚನೆ ಮಾಡಬೇಕು ಅಂತ. ಹೌದು, ಯಾವ್ಯಾವ ರೀತಿ ನಮ್ಮ ಪ್ರತಿಭೆಯನ್ನು ನಾವು ಎಲ್ಲೆಲ್ಲಿ ಬಳಸ್ಕೊಳ್ಬೇಕು ಅದು ನಮಗೂ ಗೊತ್ತಿರಬೇಕು. ಹೌದು, ಪ್ರತಿಯೊಬ್ಬರಿಗೂ ಪ್ರತಿಭೆ ಅನ್ನೋದು ಇದ್ದೇ ಇರ್ತದೆ, ಅವರದನ್ನ ನೋಡಿ. ಎಲ್ಲರಲ್ಲೂ ಒಂದೇ ತರ ಪ್ರತಿಭೆ ಇರೋದಿಲ್ಲ, ಒಬ್ಬೊಬ್ಬರಲ್ಲಿ ಒಬ್ಬೊಬ್ಬರ ತರ ಇರ್ತದೆ. ಈಗ ಎಲ್ರಿಗೂ ಒಂದು ಶಿಕ್ಷಣ ಮುಗಿದ್ಮೇಲೆ ತಂದೇನೋ ಒಂದು ಕನಸಿನ ಕೆಲಸ ಮಾಡಬೇಕು ಅನ್ನೋದಿರ್ತದಲ್ಲ, ಅದನ್ನ ಹುಡುಕೊಂಡು ಅದಕ್ಕೆ ಬೇಕಾದಂತ ಕೌಶಲ್ಯ ತಗೊಂಡ್ಬಿಟ್ರೆ ಆರಾಮಾಗಿ ಕೆಲಸ ಮಾಡಬಹುದು. ಅಂದ್ರೆ ನಾವೀಗ ಕೌಶಲ್ಯ ಅಭಿವೃದ್ಧಿಯ ಬಗ್ಗೆ ಯೋಚನೆ ಮಾಡಬೇಕಿದ್ರೆ ಕೌಶಲ್ಯವನ್ನ ಅಥವಾ ಒಂದು ಕುಶಲತೆಯನ್ನ ನಿಮಗೆ ನೀಡುವಂತಹ ವ್ಯವಸ್ಥೆಯೂ ಬೇಕಲ್ವಾ. ಅದಕ್ಕೆ ಗುರುವು ಬೇಕು, ಗುರಿಯೂ ಬೇಕು ಅಂತ. ನಮಗೆ ಗುರಿ ಹೇಗೆ ಮುಖ್ಯವೋ ಹಾಗೆ ಗುರು ಕೂಡ ಮುಖ್ಯವಾಗ್ತಾರೆ ಅಂತ. ಗುರುವಿನಿಂದ ನಾವು ಬೇರೆ ಬೇರೆ ವಿದ್ಯೆಯನ್ನ ಕಲಿತೀವಿ, ಜೊತೆಗೆ ಗುರು ದಕ್ಷಿಣೆಯಾಗಿ ಕೊಡಬೇಕಲ್ಲ. ಅದಕ್ಕಂತಲೇ ಈಗ ಗುರು ಪೂರ್ಣಿಮಾ ಅಂತ ಇವತ್ತು ಆಚರಣೆ ಮಾಡ್ತಾ ಇರುವಂತಹದ್ದು. ಗುರುಗಳನ್ನ ನಾವು ಗೌರವಿಸಬೇಕು, ಅವರಿಂದ ನಾವು ಬೇರೆ ಬೇರೆ ನಾವು ಸೇವೆಯನ್ನ ಪಡ್ಕೊಳ್ತೀವಿ. ಹಾಗೆ ಈ ವ್ರತಧಾರಿಗಳು ಇರ್ತಾರಲ್ಲ, ಅವರು 2 ತಿಂಗಳು ಅಥವಾ 4 ತಿಂಗಳ ಅವಧಿಯಲ್ಲಿ ಚಾತುರ್ಮಾಸ ಅಂತಲೂ ಕೂಡ ಆಚರಣೆ ಮಾಡ್ತಾರೆ ಅಂತ. ಆಚರಣೆ ಅಂದ್ರೆ ಅದು ಇವತ್ತಿನಿಂದ ಪ್ರಾರಂಭ, ಗುರು ಪೂರ್ಣಿಮಾ ದಿವಸದಿಂದ ಆರಂಭ ಆಗ್ತದೆ ಚಾತುರ್ಮಾಸ. ಇವತ್ತಿನಿಂದ ಪ್ರಾರಂಭ, ಹೌದು. ಅಂದ್ರೆ ವಿಶೇಷವಾಗಿ ಉಳಿದ ಸಮಯದಲ್ಲಿ ಅವರು ಲೋಕ ಸಂಚಾರ ಬೇರೆ ಬೇರೆ ಇದರಲ್ಲಿ ತೊಡಗಿರ್ತಾರೆ. ಆದ್ರೆ ಈ ಗುರು ಪೂರ್ಣಿಮೆ ನಂತರದ ದಿವಸಗಳಲ್ಲಿ ಅಂದ್ರೆ 4 ತಿಂಗಳ ಅವಧಿಯಲ್ಲಿ ಅವರು ಧ್ಯಾನ ಮಾಡುವಂತಹದ್ದಿರಬಹುದು ಅಥವಾ ಆಧ್ಯಾತ್ಮದ ಉನ್ನತಿಗಾಗಿ ಏನು ಬೇಕೋ ಅದನ್ನೆಲ್ಲವನ್ನು ಕೂಡ ಒಂದು ಸ್ಥಳದಲ್ಲಿ ನೆಲೆ ನಿಂತು ಮಾಡ್ತಾರೆ ಅಂತ. ಅದೇ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ. ಹೌದು ಹೌದು, ಪ್ರತಿಯೊಬ್ಬರಿಗೂ ಒಬ್ಬ ಏನೇ ಮಾಡಬೇಕಾದ್ರೂ ಗುರು ಒಬ್ಬ ಇರಬೇಕು, ಹಾಗೆ ಗುರಿ ಒಂದಿರಬೇಕು. ನಾನು ಇದು ಮಾಡಿ ತೋರಿಸ್ತೀನಿ ಅನ್ನುವಂತಹ ಒಂದು ಗುರಿ ಇದ್ಬಿಟ್ರೆ ಆ ಗುರಿಯಲ್ಲಿ ನಡೆಸೋದಕ್ಕೆ ಆ ಗುರಿಯನ್ನು ತೋರಿಸೋದಕ್ಕೆ ಒಬ್ಬ ಗುರು ಬೇಕು. ಹೌದು, ಅಂದ್ರೆ ಮಾತ್ರ ಜೀವನದಲ್ಲಿ ಅಂದ್ರೆ ಎತ್ತರಕ್ಕೆ ಬೆಳಿಲಿಕ್ಕೆ ಸಾಧ್ಯ ಅಂತ. ಜೊತೆಗೆ ಈ 10ನೇ ತಾರೀಕು ಗುರು ಪೂರ್ಣಿಮಾ ಅಂತ ಏನ್ ಹೇಳ್ತೀವಿ, ಈ ದಿವಸ ಮಹಾಭಾರತವನ್ನು ಬರೆದಿರುವಂತಹ ವೇದವ್ಯಾಸರ ಹುಟ್ಟುವಿನ ದಿನ ಕೂಡ ಹೌದಂತೆ. ಸೊ ಅವರ ಹುಟ್ಟಿದ ದಿನವನ್ನು ಕೂಡ ನಾವು ಗುರು ಪೂರ್ಣಿಮೆ ದಿವಸ ಅಂತ ಆಚರಣೆ ಮಾಡ್ತೀವಿ ಅಂತ. ವ್ಯಾಸ ಪೂರ್ಣಿಮೆ ಅಂತಲೂ ಕೂಡ ಇದಕ್ಕೆ ಇನ್ನೊಂದು ಹೆಸರಿದೆ. ಈಗ ವಾಲ್ಮೀಕಿ ರಾಮಾಯಣ ಅಂತ ಹೇಳ್ತೀವಿಲ್ಲ, ರಾಮಾಯಣ ಬರೆದಿರುವಂತಹ ವಾಲ್ಮೀಕಿ, ಹಾಗೆ ಮಹಾಭಾರತವನ್ನು ಬರೆದಿರುವಂತಹ ವ್ಯಾಸರು ಕೂಡ ಅವರ ಹುಟ್ಟಿದ ದಿನವನ್ನು ಕೂಡ ವ್ಯಾಸ ಪೂರ್ಣಿಮೆ ಅಂತ ಆಚರಣೆ ಮಾಡ್ತಾರೆ ಅಂತೇಳಿ. ಅಂದ್ರೆ ಒಟ್ಟಿನಲ್ಲಿ ಶಿಕ್ಷಕರಾಗಬಹುದು, ಗುರು ಆಗ್ಬಹುದು, ಇವರನ್ನ ಗೌರವಿಸುವಂತಹ ಒಂದು ದಿವಸ ಇವತ್ತು. ಗುರುಗಳಂತಂದ್ರೆ ಅವ್ರ ಜೀವನದಲ್ಲಿ ಒಂದು ತಿರುವನ್ನ ಪಡ್ಕೊಳ್ಳಿಕ್ಕೆ ಯಾರು ಬರ್ತಾರಲ್ಲ ಅವರೆಲ್ಲರೂ ಗುರುಗಳೇ ಅಲ್ವಾ? ಹೌದು, ಕೇವಲ ನಾವು ಶಾಲೆಗೆ ಹೋಗಿ ಶಾಲೆಯಲ್ಲಿ ಶಿಕ್ಷಣ ಕಲಿಸಿದವರು ಮಾತ್ರ ಗುರುಗಳಲ್ಲ. ಹೌದೌದು, ನಮ್ಗೆ ಯಾವುದೇ ಒಂದು ರೀತಿಯಲ್ಲಿ ಸಹಾಯ ಸಹಕಾರ ನೀಡ್ತಾರೆ ಅಂದ್ರೆ ಒಂದು ಕೆಲವೊಂದು ವಿಷಯದ ಬಗ್ಗೆ ನಮ್ಗೆ ತಿಳುವಳಿಕೆ ನೀಡ್ತಾರೆ. ಅವ್ರು ನಮ್ಮ ಸ್ನೇಹಿತರೇ ಆಗಿರ್ಬೋದು, ಸಂಬಂಧಿಕರೇ ಆಗಿರ್ಬೋದು, ತಂದೆ ತಾಯಿಗಳಾಗಿರ್ಬೋದು, ಯಾರೇ ಆದ್ರೂ ಕೂಡ ಅವರಿಂದ ಏನಾದ್ರೂ ನಾವು ಕಲ್ತಿದೀವಿ ಅಂದಾಗ ಅವ್ರು ನಮ್ಮ ಪಾಲಿಗೆ ಗುರುಗಳು. ಏಕಲವ್ಯನ ಕತೆ ಕೇಳಿರ್ಬೇಕಲ್ಲ, ದ್ರೋಣಾಚಾರ್ಯರು ಏಕಲವ್ಯನಿಗೆ ನೇರವಾಗಿ ಗುರು ಅಲ್ಲದೆ ಹೋದ್ರು ಕೂಡ ದ್ರೋಣಾಚಾರ್ಯ ಮೂರ್ತಿಯನ್ನ ಮಾಡಿಕೊಂಡು ಏಕಲವ್ಯ ವಿದ್ಯೆಯನ್ನ ಬಿಲ್ ವಿದ್ಯೆಯನ್ನ ಕಲಿತ ಅಂತ. ಹಾಗೆ ಗುರು ಮನಸ್ಸಿಗೂ ಕೂಡ ಮಾಡ್ಕೋಬಹುದು ಗುರು ಅಂತ. ಕಣ್ಣಿನ ಎದುರೇ ಇರಬೇಕು ಗುರುಗಳು ಅಂತ ಏನಿಲ್ಲ. ಸರಿ ಶಾಮಣ್ಣ, ಈಗ ಇಷ್ಟೆಲ್ಲ ಮಾತಾಡಾಯ್ತು, ನೀವ್ ಅವಾಗ್ಲೇ ಹೇಳಿದ್ರಿ ಈಗ ಸ್ವಲ್ಪ ಬಿಸಿ ಬಿಸಿ ಆಗಿರ್ಬೇಕಂತ. ಯಾಕಂದ್ರೆ ಮಳೆಗಾಲದಲ್ಲಿ ಏನಾದ್ರೂ ಬಿಸಿ ಬಿಸಿ ಸಿಕ್ಕರೆ ಸ್ವಲ್ಪ ಎನರ್ಜಿ ಬಂದ್ಬಿಡುತ್ತೆ. ಹೊರಗಿನಲ್ಲಿ ವಾತಾವರಣದಲ್ಲಿ ಏನು ಏರುಪೇರು ಆಗ್ತದೋ ಹಾಗೆ ದೇಹದಲ್ಲಿ ಕೂಡ ಸ್ವಲ್ಪ ಒಂದಷ್ಟು ಏರುಪೇರುಗಳು ಆಗ್ತವೆ. ಹೌದು, ಈಗ ಏನು ಮಸಾಲಾ ಟೀ ಮಾಡ್ಲೋ ಅಥವಾ ಏನ್ ಮಾಡ್ಲಿ ಹೇಳಿ ಕಿಟ್ಟಣ್ಣ? ನೀವೇನ್ ಮಾಡ್ತಿರೋ ಅದು ಆಯ್ತು. ಸರಿ, ಮಾತು ಮಕರಂದ ಪಾಕ್ಷಿಕ ಕೌಟುಂಬಿಕ ಚರ್ಚೆ ಕೇಳಿದಿರಿ. ಭಾಗವಹಿಸಿದವರು ಟಿಎಸ್ ಪ್ರಸಾದ್, ಕೃಷ್ಣಾನಂದ್ ನಾಯ್ಕ್ ಹಾಗೂ ರೂಪಾಗೌಡ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಇನ್ನು ನಮ್ಮ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಮಾಹಿತಿಯನ್ನ ಕೇಳೋಣ. ಅರಿಶಿನ ಒಂದು ಪ್ರಮುಖ ಸಾಂಬಾರು ಬೆಳೆ. ಇದರ ಹದ ಮಾಡಿದ ಗಡ್ಡೆ ಹಾಗೂ ಗಡ್ಡೆಯಿಂದ ತಯಾರಿಸಿದ ಉತ್ಪನ್ನಗಳನ್ನ ಸಾಂಬಾರು ಪದಾರ್ಥವಾಗಿ, ಬಣ್ಣವಾಗಿ, ಔಷಧಿಯಾಗಿ ಹಾಗೂ ಸುವಾಸನೆಯುಕ್ತ ಪದಾರ್ಥವಾಗಿ ಮತ್ತು ಧಾರ್ಮಿಕ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಾಗಿ ಬಳಸ್ತಾರೆ. ಭಾರತ ಅರಿಶಿನ ಉತ್ಪಾದನೆಯಲ್ಲಿ ಮತ್ತು ರಫ್ತು ಮಾಡುವುದರಲ್ಲಿ ಪ್ರಪಂಚದಲ್ಲಿಯೇ ಅತಿದೊಡ್ಡ ರಾಷ್ಟ್ರ. ಆಂಧ್ರಪ್ರದೇಶ, ತಮಿಳುನಾಡು, ಒರಿಸ್ಸಾ, ಕರ್ನಾಟಕ, ಪಶ್ಚಿಮ ಬಂಗಾಳ, ಗುಜರಾತ್, ಮೇಘಾಲಯ ಮತ್ತು ಅಸ್ಸಾಂ ರಾಜ್ಯಗಳಲ್ಲಿ ಪ್ರಮುಖವಾಗಿ ಈ ಅರಿಶಿನದ ಬೆಳೆಯನ್ನು ಬೆಳೆಯಲಾಗುತ್ತೆ. ಕರ್ನಾಟಕದಲ್ಲಿ ಪ್ರಮುಖವಾಗಿ ಬೆಳಗಾವಿ, ಬಾಗಲಕೋಟೆ, ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲೆಯಲ್ಲಿ ಬೆಳೀತಾರೆ.

ನಿನ್ನ ಕೈ ಬಿಡಲಾರೇನು. ಹೋಗುವೆ ಆ ತಂಗಿ ಕಣ್ಣೀರನ ಸುರಸುತ, ಹೋಗುವೆಯ ಕಣ್ಣೀರನ ಸುರಸುತ ಹೋಗುವೆಯ. ತವರಿನ ಸಿರಿ ದೇವಿ ನೀನಾಗು ಬಾತಂಗಿ, ನಿನ್ನ ಅಣ್ಣನ್ನ ಮರಿಬೇಡ, ನಿನ್ನ ಅಣ್ಣನ್ನ ಮರಿಬೇಡ ನನ್ನ ತಂಗಿ. ತವರಿನ ಸಿರಿ ದೇವಿ ನೀನಾಗು, ನಿನ್ನ ಅಣ್ಣನ್ನ ಮರಿಬೇಡ. ತವರಿನ ಸಿರಿ ದೇವಿ ನೀನಾಗು ಬಾ ತಂಗಿ, ತವರಿನ ಸಿರಿ ದೇವಿ ನಿನ್ನ ಅಣ್ಣನ್ನ ಮರಿಬೇಡ, ನಿನ್ನ ಅಣ್ಣನ್ನ ಮರಿಬೇಡ ನನ್ನ ತಂಗಿ. ತವರಿಗೆ ಮಾತೊಂದು ತರಬೇಡ, ತವರಿಗೆ ಮಾತೊಂದು ತರಬ್ಯಾಡ. ತವರಿನ ಸಿರಿ ದೇವಿ ನೀನಾಗು ಬಾತಂಗಿ, ನಿನ್ನ ಅಣ್ಣನ್ನ ಮರಿಬೇಡ, ನಿನ್ನ ಅಣ್ಣನ್ನ ಮರಿಬೇಡ ನನ್ನ ತಂಗಿ. ತವರಿಗೆ ಮಾತೊಂದು ತರಬೇಡ, ತವರಿಗೆ ಮಾತೊಂದು ತರಬೇಡ. ತಾಯಿಲ್ಲದ ತಬ್ಬಲಿ ನೀನೆಂದು ತಿಳಿಬೇಡ, ತಾಯಿಲ್ಲದ ತಬ್ಬಲಿ ನೀನೆಂದು ತಿಳಿಬೇಡ. ತಂದೆಯಂತಿರುವ ನಿನ್ನ ಅಣ್ಣ, ತಂದೆಯಂತಿರುವ ನಿನ್ನ ಅಣ್ಣ, ತಂದೆಯಂತಿರುವ ನಿನ್ನ ಅಣ್ಣ ತವರಲ್ಲಿ, ತಂದೆಯಂತಿರುವ ನಿನ್ನ ಅಣ್ಣ ತವರಲ್ಲಿ. ನೆನಪು ಬಂದಾಗ ಎನ್ನ ಮರಿಬೇಡ, ನೆನಪು ಬಂದಾಗ ಎನ್ನ ಮರಿಬೇಡ, ಆ ನೆನಪು ಬಂದಾಗ ಎನ್ನ ಮರಿಬೇಡ. ತವರಿನ ಸಿರಿ ದೇವಿ ನೀನಾಗು ಬಾತಂಗಿ, ತವರಿನ ಸಿರಿ ದೇವಿ ನೀನಾಗು ಬಾತಂಗಿ, ನಿನ್ನ ಅಣ್ಣನ್ನ ಮರಿಬೇಡ, ನಿನ್ನ ಅಣ್ಣನ್ನ ಮರಿಬೇಡ ನನ್ನ ತಂಗಿ. ತವರಿಗೆ ಮಾತೊಂದು ತರಬೇಡ, ತವರಿಗೆ ಮಾತೊಂದು ತರಬೇಡ. ಮಾವನ ಮನೆಯಲ್ಲಿ ತುಂಬಿದ ಸಂಸಾರ, ಮಾವನ ಮನೆಯಲ್ಲಿ ತುಂಬಿದ ಸಂಸಾರ, ಮುತ್ತಂತ ಮಾಡಿದ ಸರದಾರ, ಮುತ್ತಂತ ಮಾಡಿದ ಸರದಾರ, ಮುತ್ತಂತ ಮಾಡಿದ ಸರದಾರ ಮನೆಯಾಗ, ಮುತ್ತಂತ ಮಾಡಿದ ಸರದಾರ ಮನೆಯಾಗ, ತುಂಬಿದ ಮನೆಯ ಒಡಿಬೇಡ, ತುಂಬಿದ ಮನೆಯ ಒಡಿಬೇಡ, ಆ ತುಂಬಿದ ಮನೆಯ ಒಡಿಬೇಡ. ತವರಿನ ಸಿರಿ ದೇವಿ ನೀನಾಗು ಬಾತಂಗಿ, ತವರಿನ ಸಿರಿ ದೇವಿ ನೀನಾಗು ಬಾತಂಗಿ, ನಿನ್ನ ಅಣ್ಣನ್ನ ಮರಿಬೇಡ, ನಿನ್ನ ಅಣ್ಣನ್ನ ಮರಿಬೇಡ ನನ್ನ ತಂಗಿ. ತವರಿಗೆ ಮಾತೊಂದು ತರಬೇಡ, ತವರಿಗೆ ಮಾತೊಂದು ತರಬೇಡ. ಬೇಲಿ ಮ್ಯಾಗಿನ ಹೂ ಬೆಳ್ಳಗಿದ್ದರ ಏನು, ಬೇಲಿ ಮ್ಯಾಗಿನ ಹೂ ಬೆಳ್ಳಗಿದ್ದರ ಏನು, ಮಲ್ಲಿಗೆ ಹೂವಿನಂತ ಪತಿರಾಯ, ಮಲ್ಲಿಗೆ ಹೂವಿನಂತ ಪತಿರಾಯ, ಮಲ್ಲಿಗೆ ಹೂವಿನಂತ ಪತಿರಾಯನ ಬಿಟ್ಟು, ಮಲ್ಲಿಗೆ ಹೂವಿನಂತ ಪತಿರಾಯನ ಬಿಟ್ಟು, ಬಿಳಿ ಹೂವಿಗೆ ನೀ ಒಲಿಬೇಡ, ಬಿಳಿ ಹೂವಿಗೆ ನೀ ಒಲಿಬೇಡ, ಆ ಬಿಳಿ ಹೂವಿಗೆ ನೀ ಒಲಿಬೇಡ. ತವರಿನ ಸಿರಿ ದೇವಿ ನೀನಾಗು ಬಾತಂಗಿ, ತವರಿನ ಸಿರಿ ದೇವಿ ನೀನಾಗು ಬಾತಂಗಿ, ನಿನ್ನ ಅಣ್ಣನ್ನ ಮರಿಬೇಡ, ನಿನ್ನ ಅಣ್ಣನ್ನ ಮರಿಬೇಡ ನನ್ನ ತಂಗಿ. ತವರಿಗೆ ಮಾತೊಂದು ತರಬೇಡ, ತವರಿಗೆ ಮಾತೊಂದು ತರಬೇಡ. ಕನ್ನಡಿಯ ಕೈ ತಟ್ಟಿ ಹನ್ನೆರಡ ಚೂರಾಗಿ, ಕನ್ನಡಿಯ ಕೈ ತಟ್ಟಿ ಹನ್ನೆರಡ ಚೂರಾಗಿ, ಹೆಣ್ಣಿನ ಮನವು ಎರಡಾಗಿ, ಹೆಣ್ಣಿನ ಮನವು ಎರಡಾಗಿ, ಹೆಣ್ಣಿನ ಮನವು ಎರಡಾಗಿ ದಾಳಿಂಬ್ರ, ಹೆಣ್ಣಿನ ಮನವು ಎರಡಾಗಿ ದಾಳಿಂಬ್ರ, ಹಣ್ಣಾದರೇನು ಫಲವಿಲ್ಲ, ಹಣ್ಣಾದರೇನು ಫಲವಿಲ್ಲ, ಆ ಹಣ್ಣಾದರೇನು ಫಲವಿಲ್ಲ. ತವರಿನ ಸಿರಿ ದೇವಿ ನೀನಾಗು ಬಾತಂಗಿ, ತವರಿನ ಸಿರಿ ದೇವಿ ನೀನಾಗು ಬಾತಂಗಿ, ನಿನ್ನ ಅಣ್ಣನ್ನ ಮರಿಬೇಡ, ನಿನ್ನ ಅಣ್ಣನ್ನ ಮರಿಬೇಡ ನನ್ನ ತಂಗಿ. ತವರಿಗೆ ಮಾತೊಂದು ತರಬೇಡ, ಅವರಿಗೆ ಮಾತೊಂದು ತರಬೇಡ. ಏಡಿಗೆ ತಲೆ ಇಲ್ಲ, ಚಳಿಗೆ ಮೊಲೆ ಇಲ್ಲ, ಏಡಿಗೆ ತಲೆ ಇಲ್ಲ, ಚಳಿಗೆ ಮೊಲೆ ಇಲ್ಲ, ಮೋಡ ಬಂದಲ್ಲಿ ಬಿಸಲಿಲ್ಲ, ಮೋಡ ಬಂದಲ್ಲಿ ಬಿಸಲಿಲ್ಲ, ಮೋಡ ಬಂದಲ್ಲಿ ಬಿಸಲಿಲ್ಲ ಹೆಣ್ಣಿನ, ಮೋಡ ಬಂದಲ್ಲಿ ಬಿಸಲಿಲ್ಲ ಹೆಣ್ಣಿನ, ಕೋಡಿ ಜನ್ಮಕ್ಕ ಸುಖವಿಲ್ಲ, ಕೋಡಿ ಜನ್ಮಕ್ಕ ಸುಖವಿಲ್ಲ, ಆ ಕೋಡಿ ಜನ್ಮಕ್ಕ ಸುಖವಿಲ್ಲ. ತವರಿನ ಸಿರಿ ದೇವಿ ನೀನಾಗು ಬಾತಂಗಿ, ತವರಿನ ಸಿರಿ ದೇವಿ ನೀನಾಗು ಬಾತಂಗಿ,